ಇಪ್ಪತ್ತು ಎಕರೆದವನು ಇರ್ತಾನ, ಹತ್ತು ಎಕರೆದವನು ಇರ್ತಾನ, ಐದು ಎಕರೆದವನು ಇರ್ತಾನ, ಎರಡು ಎಕರೆದವನು ಇರ್ತಾನ, ಎಲ್ಲರ ಜೋಡಿನು ನಾವು ಕೂತ್ ಎಲ್ಲಿರೋ ಕೂಡಿದಾಗ ಸಂವಾದ ಮಾಡಿದ್ರೆ ಇದು ನಮ್ಮನ್ನ ನುಕ್ಸಾನ ಮಾಡತೈತಿ. ಒಂದ್ ವರ್ಷ ಮಾಡಿತಿ ಅಂದ್ರ ಚಲೋತ್ತಂಗ್ ಬತ್ತಂದ್ರ ಎರಡ್ ಮೂರು ವರ್ಷ ಅಳಗಾಲಸ್ತತಿ. ನಾ ಎವರೇಜ್ ತೆಗೆದ್ರೆ ನಮ್ದು ಅದು ಏನು ಇಲ್ಲ ಅಂತೇಳಿ ತೋರಿಸ ಜೀರೋ ತೋರಿಸ್ತತ್ ಅಂತೇಳಿ ನಾವ್ ಎಲ್ಲಾ ರೈತರು ಕೂಡಿ ಮಾತಾಡಿದಾಗ ನಮಗೆ ಇದು ಕಂಡು ಬರ್ತೈತಿ. ಅದು ಒಮ್ಮೆ ಚಲೋ ಬೆಳೆದಿರ್ತತಿ, ಎರಡು ವರ್ಷ ಏನು ಬೆಳೆಯಂಗಲ್ಲ. ನಾವು ಅದನ್ನ ಕನ್ಫರ್ಮ್ ಮಾಡಿ ಎವರೇಜ್ ನೋಡಕ್ ಹೋದ್ರೆ ಅದು ಒಟ್ಟು ವರ್ಷ ನುಕ್ಸಾನ ನಮಗೆ. ನಾವು ಈ ಇವತ್ತಿನ ಜಾಗ ಇದ್ರಾಗ ಅದ್ರದ್ದೆಲ್ಲ ಏನೈತಿ, ಔಷಧ ಬಹಳ ದುಬಾರಿ. ಯಾಕಂದ್ರ ಅವತ್ತ ಮುಂದೆ ನಿಂದ್ರಾಂಗ್ಲಿ ಅಂಗಡಿ ಮುಂದೀಗ ಮತ್ತ ರೋಗ ಬಿದ್ದಿರ್ತೈತಿ, ಅನಿವಾರ್ಯ ತಂದು ಹೊಡಿಯಬೇಕು ಅವ್ರ ರೈತ. ಮತ್ತ ಅದನ್ನ ಹೊಡಿಲಿಕ್ಕಂದ್ರ ಅದನ್ನ ಪೂರ ನಾವು ಸರಿಸಿ ಮಾಡ್ಬೇಕಂದ್ರ ಇವು ನೋಡ್ರಿ, ಹೊಗೆ ಮನ್ಸು ಬೀಳ್ತತಿ, ಮುಂಜಾನೆ ಇಬ್ಬನಿ ಬೀಳ್ತತಿ, ಮತ್ತ ಇವು ಚಂಡಮಾರುತ ಬರ್ತತಿ, ಮಳೆ ಆಕತಿ, ಅವಕ್ಕೆ ಏನೇನ್ ಬೇಕು ಅವ್ನು ಹೊಡಿಯಬೇಕ. ಹೊಡಿಲಿಕ್ಕಂದ್ರ ಲಾಸ್ ಐತಿ. ಹೆಂಗ ಲಾಸ್ ಇಲ್ಲತ್ತ ಕೇಳಿದ್ರ ಅವ್ನ ಹನಿ ಬರಾರಿ. ಅದು ಪ್ರಕೃತಿ ಏನೋ. ಈ ವರ್ಷ ಈ ದ್ರಾಕ್ಷಿ ಮನುಕ್ ನಾವು ಕಟ್ ಮಾಡಿ ಹಾಕಿ ರಾಶಿ ಮಾಡಾಗ ಸಾಕಷ್ಟು ಮಳೆ ಆದ ಉದಾಹರಣೆ ಇದಾವ. ರ್ಯಾಕ್ ಒಳಗೆ ಕಿತ್ತು ಯಾವ ಗಾಳಿ ಬಿಟ್ಟು ಚಂಡಮಾರುತಕ್ಕೆ. ಈ ವರ್ಷ ಏನಿಲ್ಲ. ಈ ವರ್ಷ ಏನೈತಿ, 2022 ಜನವರಿ ಫೆಬ್ರವರಿ ಮಾರ್ಚ್ದಾಗ ರೈತ ಶಾಂತ ಅದಾರಿ, ಯಾರು ಓಡಾಡಂಗಿಲ್ಲ, ಕಾಯಿ ಕಟ್ ಮಾಡಿ ಹಾಕ್ಯಾರ, ಚಂದ ಗಾಳಿ ಬಿಸಿಲೈತಿ, ಒಣಗತೈತಿ. ಹಿಂಗಾದ್ರೆ ರೈತಗೆ ಒಂದ್ ಸ್ವಲ್ಪ ಖುಷಿ ಅನಿಸ್ತತಿ. ಮತ್ತ ಕಾಯಿ ಕಟ್ ಮಾಡಿ ಹೊರಗಿದ್ದಾಗ ಮಳಿ ಕಾಟ, ಕಟ್ ಮಾಡಿ ರ್ಯಾಕ್ನೆ ಹಾಕಿದಾಗ ಗಾಳಿ ಕಾಟ, ಎರಡು ಕೂತ್ ಹೆಂಗ್ ತಡ್ಕೋಬೇಕು. ಅವ್ನು ತಡ್ಕೊಳ್ಳೋ ಒಂದ್ ಶಕ್ತಿ ಅವಂಗ ಅವಂಗ. ಈಗ ಒಂದು ಮೂರ್ ತಾಳ ರೈತನದ ಮೂರ್ ತಾಳ ಇದ್ರ ಅದ್ರಾಗ ಒಂದ್ ತಾಳ ದುಡಿಯವರಿಗೆ, ಒಂದ್ ತಾಳ ದೇವರಿಗೆ, ಒಂದ್ ತಾಳ ರೈತಗ ತಿರ್ತತಿ. ಮತ್ತ ಮೂರು ತಾಳ ಹೋತಂದ್ರ ಬದುಕ್ತಾನೆ ಹೆಂಗ್ ಅವ್ನ ರೈತ. ಆ ಪರಿಸ್ಥಿತಿ ನೋಡಿದ್ರ ಹಂಗೈತಿ. ಅವ್ನ ಲಕ್ ನೋಡ್ರಿ, ರೈತನ ಲಕ್ ಇದ. ಮಳಿ ಆದ್ರ ಏರಿಯಾದ ಮೇಲೆ ಹೋಗತಿ. ಪ್ರಕೃತಿ ವಿಕೋಪ ಏನರ ಬಂದ್ರ ಯಾರನ್ನೂ ಬಿಡಂಗಿಲ್ಲ. ಇದು ಯಾವ ದೊಡ್ಡವನು ಬಿಡಂಗಿಲ್ಲ, ಸಣ್ಣವನು ಬಿಡಂಗಿಲ್ಲ. ಈ ಒಂದು ಉದಾಹರಣೆ ಇಟ್ಟುಕೊಂಡ ಕೆಲವೊಬ್ರು ಏನ್ ಮಾಡತ್ತಾರಿ, ಮನೆಯಾಗದು ಸ್ವಲ್ಪ ಗುದ್ದಾಡವ್ರು ಮತ್ತ ಒಬ್ಬಟ್ಟಿಗೆ ಇದ್ದಂದ್ರ ಅವ ಈ ದ್ರಾಕ್ಷಿ ತೆಗಿಲಕತ್ತಾನ. ಅವ್ ಯಾಕೆ ತೆಗಿಯಕತ್ತಾನ ಅಂದ್ರ ಇದಕ್ಕ ಗುದ್ದಾಡವ್ರಿ ಇಲ್ಲಿ ಮನ್ಯಾಗ. ಮತ್ತ ಎಣ್ಣೆ ಹೊಡಿಯಕ್ ಬೇಕು, ಒಳೆ ಎಣ್ಣೆ ಹೊಡಿಬೇಕಿರ್ತೀವಿ, ಮಳೆ ಆಕತಿ, ಟ್ರಾಕ್ಟರ್ ನಡೆಯಂಗಿಲ್ಲ, ಟ್ರಾಕ್ಟರ್ ಒಳಗೆ ಸಿಕ್ಕೊಂಡ್ ಕುಂದಿರ್ತಾವು. ಮತ್ತ ಕೈ ಪಂಪ್ ಮಾಡಿ ಹೊಡಿಬೇಕಂದ್ರ ಇಂಬಳತಿ ದ್ರಾಕ್ಷಿ ಹೆಚ್ಚಿರ್ತಾನು. ಅವ್ನು ನಾಲ್ಕೈದು ಆಳು ತಗೊಂಡ್ ಹಚ್ಬೇಕಂದ್ರ ಅವ್ನ ದಿನಕ್ಕೆ 4,000 ರೂಪಾಯಿ ಪಗಾರ ಕೇಳ್ತಾನು. 5 ಮಂದಿ ಹೆಚ್ಚಿರಿ 2,000 ರೂಪಾಯಿ ಖರ್ಚು ಆಕತಿ. ಮತ್ತ ಅದು ಒಂಥರ ನುಕ್ಸಾನ ಐತಿ. ಒಂದ ರೀತಿ ಇಲ್ಲ, ಆದ್ರೆ ಏನೈತಿ, ಪ್ರಕೃತಿ ವಿಕೋಪ, ಈ ಚಂಡಮಾರುತ, ಇವು ಏನದಾವ್ರಿ, ಇವು ಏನೂ ಆಗ್ಲಿಕ್ಕಂದ್ರ ಅವ ದ್ರಾಕ್ಷಿ ನೂರಕ್ ನೂರ ಲಾಭ ಐತಿ ರೈತರಿಗೆ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಈ ಟೈಪ್ ಆದ್ರೆ ಆಗಂಗಲ್ಲ. ಹೆಂಗಂದ್ರ ಕಾಯಿ ಕಟ್ ಮಾಡೋಕಿಂತ ಮೊದಲ ಅಣಿಕಲ್ ಮಳಿ ಆಕತಿ. ಈ ಹೋಳಿ ಹುಣ್ಣಿಗೆ ಚಾಲೋರಿ ಮಳಿ, ಅವಕಾವಳಿ ಮಳಿ ಬಂದ್ ಹೊಡಿತಿ ಅಂದ್ರ ಜರ್ ಕಟ್ಟ ಪಡ ಏನ ಕಟ್ ಮಾಡಿರ್ಲಿಕ್ಕೆ ಅವ ಒಟ್ಟು ಉದುರಿ ನೆಲಕ ಬೀಳ್ತಾವ್ರಿ. ಮತ್ತ ಮುಂಚೆ ಮಾಡಕ್ ಹೋದ್ರೆ ಶುಗರ್ ಬಂದಿರಂಗಲ್ಲ. ಅವನು ಶುಗರ್ ಬರಲಿ ಅಂತೇಳಿ ಬಿಟ್ರ ಮಳಿ ಅಂಜಿಕಿ, ಶುಗರ್ ಬರಲಾರ್ದ ಕಟ್ ಮಾಡಿದ್ರ ಅಲ್ಲಿ ಕ್ವಾಲಿಟಿ ಬರಂಗಿಲ್ಲ. ಎರಡೂ ತರ ಇದ್ರಿ, ಅವ ನುಂಗಾಕೂ ಬರಂಗಿಲ್ಲ, ಉಗಳಾಕೂ ಬರಂಗಿಲ್ಲ ರೈತಗ. ಅಂತ ಪರಿಸ್ಥಿತಿ ಒಳಗ ರೈತರ ಅದಾರ. ಇದನ್ನ ಸರ್ಕಾರ ನಿರ್ದಿಷ್ಟ ಬೆಲೆ ಅಂದ್ರೆ ಬೆಳೆದ ಪೀಕಿಗೂ ಬೆಲೆ ಇಲ್ರಿ. ದಲ್ಲಾಳಿಗಳು ಏನ್ ಮಾಡ್ತಾರ್ರಿ, ದೊಡ್ಡ ಶ್ರೀಮಂತ ಖರೀದಿ ಮಾಡ್ತಾರ, 1,000,000,000 ಕೋಟಿ ಹಾಕಿ ಸೋಯ್ದಾಗ ಖರೀದಿ ಮಾಡಿ ಹೋಗ್ತಾರ. ನಾಳೆ ತಮ್ಮ ಮಾಲ ಹೊರಗಿನ ದೇಶಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಾಗ ಡೈರೆಕ್ಟ್ ಕರೆಸಿ ಕುಂದರಿಸಿ ಯಾವ ಮಾಡ್ತಾರ ಇದ್ರ ಬದ್ರ. ಇಷ್ಟ ಹಾಕೈತಿ ನನ್ನ ಮಾಲ, ಒಯ್ತಿರ್ ಒಯ್ ಒಯ್ಲಿಕ್ ಬಿಡತಾನ. ಅವಾಗ ವ್ಯಾಪಾರಸ್ಥಗ ಮಾಲ ಸಿಗಂಗಲ್ಲ ಹೊರಗ. ಯಾಕೆ ಸಿಗಂಗಲ್ಲ ಅಂದ್ರೆ ರೈತ ಲಾಸ್ನಾಗಿರ್ತಾನ, ಎಲ್ಲ ಮಾರಿ ಕಾಯಿಲೆ ಕೂತಿರ್ತಾನ. ಮಾಲ್ ಯಾರ ತಿಕ್ಕಿರ್ತತಿ, ಬಂಡವಾಳ ಶಾಹಿ ಯಾರ ಇರ್ತಾರ ಅವ್ರು ತಿಕ್ಕಿರ್ತಾರ. ತೊಟ್ಟು ಮಾಲ ಅವ ಇಟ್ಕೊಳ್ಳೋ ಶಕ್ತಿನೂ ಐತಿ, ದುಬಾರಿ ರೊಕ್ಕ ಹೆಚ್ಚಾತಿ ರೊಕ್ಕ ತಗೊಂಡ ಕೊಡು ಶಕ್ತಿನೂ ಐತಿ ಅವ್. ಅವಾಗ ವ್ಯಾಪಾರಸ್ಥ ಏನ್ ಮಾಡ್ತಾನು, ನೇರವಾಗಿ ಅವನ್ ತೆಕ್ ಹೋಗಾನ. ಮಾರ್ಕೆಟಿಗೆ ಮಾಲ್ ಇರಂಗಿಲ್ಲ, ಮಾಲ್ ಇರ್ತೈತಿ. ಮಾಲ್ ಯಾರ್ದಿರ್ತತಿ, ಬಂಡವಾಳ ಶಾಹಿ ಯಾವ ತಗದ್ ಇಟ್ಕೊಂಡಿರ್ತಾನ ಅವನ್ ಮಾಲ್ ಇರ್ತತಿ. ಅವನೇ ಓದ್ ಹಸ್ತಾನ, ರೈತರ ಹೆಸರು ಹಸ್ತಾನ. ಅವ್ ರೈತರ ಹೆಸರು ಹೆಚ್ಚು ಮಾರಾಟ ಮಾಡ್ಕೊತಾನ. ಆದ್ರ ಆ ರೈತ ಅದನ್ನ ಅಗವ ಕೊಟ್ಟು ಬಿಟ್ಟಿರ್ತಾನ. ರೈತನ ಏನು ಇರಂಗಿಲ್ಲ, ಹೆಸರು ಒಂದ ಇರ್ತತ್ ಅಲ್ಲಿ. ಹಂಗಾಗಿ ರೈತರು ಲಾಸ್ ಆಗತ್ತಾರ. ಇಡೀ ರಾಜ್ಯ ತುಂಬ ಆನ್ಲೈನ್ ಮುಖಾಂತರ ಮಾರಾಟ ಆದ್ರ ಒಬ್ಬ ಬೆಡಿದ್ದು ಒಬ್ಬ ಗೊತ್ತಾಗಬಾರ್ದು. ನಡುವಿನ ದಲ್ಲಾಳಿಗಳು ಯಾವಾರ ಲಾಭ ಬಾಳ ತಿನ್ನಕತ್ತಾರ, ರೈತರಿಗೆ ಇದು ನುಕ್ಸಾನ ಆಗತೈತಿ ಅಂತೇಳಿ ಆನ್ಲೈನ್ ಮಾಡ್ಯಾನ. ಆನ್ಲೈನ್ ಅಂದ್ರೆ ಏನ್ ಉದಾಹರಣೆ ರೀ ಸಾಹೇಬ್ರ, ಇದ್ರಾಗ ಆನ್ಲೈನ್ ಅಂದ್ರೆ ಇದು ನಮ್ದು ಬದುಕ ಇಷ್ಟೈತಿ. ಇದನ್ನ ಅವ ತಗೊಳವ ಹಿಂಗ ತೂರಾಡಂಗಿಲ್ಲ, ಕಾಳಷ್ಟು ನೋಡ್ತಾನ ಕೈಯಾಗ. ತನ್ನ ಮನಸ್ಸಿಗೆ ಬಂದಿತ್ತಂದ್ರೆ ಒಂದು ಪೇಪರ್ ಕೊಡ್ತಾನ್ರಿ, ಅವ್ ಯಾವೊಂದು ಅದು ಹಡ್ತಿರ್ತೈತೆ ನಾವು ಹಚ್ಚಿರ್ತೀವಿ ಅಲ್ಲಿ. ಇದು ನನಗೆ 180 ರೂಪಾಯಿ ಆಯ್ತು ಬರ್ದ ಕಿಸಿಂದ APMC ಆಫೀಸರ್ ಕೈ ಕೊಡ್ತಾರೆ ಅವನು. ಇನ್ನೊಬ್ ಬರ್ತಾನ, ಇವ್ 180 ಬರ್ದಂದ್ರೆ ಅವ 160 ಬಿರಿತಾನ. ಇನ್ನೊಬ್ ಬರ್ತಾನ, ಅದ ಕಾಪಿನ ಕೊಟ್ಟಿರ್ತಾರ ಅವ್ರ ಕೈಯಾಗ, ಅವ 200 ಬರ್ದ ಹಸ್ತಾನಲ್ಲಿ. ಆದ್ರ ಮೂರು ಮಂದಿದು ನಾವ್ ಏನ್ ಬರ್ದಿವ್ ಅನ್ನೋದು ಅವ್ನ್ ಇವ್ ಗೊತ್ತಿರಂಗಿಲ್ಲ, ಇವ್ ಅವ್ನ್ ಗೊತ್ತಿರೋದಿಲ್ಲ. ಹಿಂಗಾಗಿ ಏನಕತ್ರಿ, ಮಾಲ್ ಚಲೋ ಇತ್ತಂದ್ರ ಅವ ಕಾಂಪಿಟೇಷನ್ ಮೇಲೆ ನನಗೆ ಚಲೋ ಐತಿ ಬಿಡಬಾರ್ದ ಅಂತೇಳಿ ಹೆಚ್ಚಿಗೆ ಬರೀತಾನ. ಅವನಿಗೆ ಹೆಚ್ಚಿಗೆ ಬರೀತಾನ. ಹಿಂಗ್ ಹೆಚ್ಚಿಗೆ ಬರೋದ್ ಕೊಟ್ರಂದ್ರ ರೈತಗ್ ಅನುಕೂಲ ಆಕತಿ. ಬಾಯಿಲೆ ಬೇಡುದಂದ್ರ ಅವ್ನು 180 ಬೇಡಿದ್ರ ಇನ್ನೊಬ್ ಬೇಡಂಗೇ ಇಲ್ಲ ಅದನ್ನ. ಅಂದ್ರೆ ಇನ್ನೊಮ್ಮೆ ಅವ್ ಬೇಡ, ನೀವು ಬೇಡಂಗಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರ ಅವ್ರು.